ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮಡಿಕೇರಿ, ಸಮಯ 6:25. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-1-800-1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6:00 to 10:00. ಆದ್ರಣ್ಣ, ಬಳತ್ರವ್ರ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರೇ, ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-1-800-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿಗೆ ಸ್ವಾಗತ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭತ್ತದ ಕೃಷಿಯನ್ನು ಮಾಡುವಾಗ ಅತಿ ಹೆಚ್ಚು ಖರ್ಚನ್ನು ಬಯಸುವಂಥ ಚಟುವಟಿಕೆ ಅಂದರೆ ಸಸಿ ಮಡಿಯನ್ನು ಮಾಡಿ ಆ ಸಸಿಗಳನ್ನು ನಾವು ಕಿತ್ತು ನಾಟಿ ಮಾಡುವಂಥ ಒಂದು ಕ್ರಮ ಅಂತ ಹೇಳಬಹುದು. ಇದಕ್ಕೆ ಪರ್ಯಾಯವಾಗಿ ಕೃಷಿ ತಜ್ಞರು ಭತ್ತದ ಬಿತ್ತನೆ ಬೀಜವನ್ನು ನೇರವಾಗಿ ಗದ್ದೆಗೆ ಬಿತ್ತನೆ ಮಾಡುವಂಥ ಒಂದು ಕೃಷಿ ಉಪಕರಣವನ್ನು ಅಭಿವೃದ್ಧಿಪಡಿಸಿದ್ದಾರೆ, ಅದೇ ಡ್ರಮ್ ಸೀಡರ್. ಈ ಡ್ರಮ್ ಸೀಡರನ್ನು ಈ ಭತ್ತದ ಕೃಷಿನಲ್ಲಿ ನಾವು ಹೇಗೆ ಬಳಸ್ಕೋಬಹುದು, ಇದರಿಂದ ಆಗುವಂಥ ಅನುಕೂಲಗಳೇನು, ಇದನ್ನು ಬಳಸುವಾಗ ವಹಿಸಬೇಕಾದಂಥ ಎಚ್ಚರಿಕೆ ಕ್ರಮಗಳೇನು, ಈ ಎಲ್ಲ ವಿಚಾರಗಳ ಬಗ್ಗೆ ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿರುವಂತಹ ವಿಸ್ತರಣಾ ಶಿಕ್ಷಣ ಘಟಕದ ಸಹ ಪ್ರಾಧ್ಯಾಪಕರು ಹಾಗೂ ಬೇಸಾಯ ತಜ್ಞರಾದಂಥ ಡಾಕ್ಟರ್ ಬಸವಲಿಂಗಯ್ಯ ಅವರು. ನಮಸ್ಕಾರ ಡಾಕ್ಟರ್ ಬಸವಲಿಂಗಯ್ಯ ಅವರೇ. ನಮಸ್ತೆ ಸರ್. ಡ್ರಮ್ ಸೀಡರನ್ನು ಭತ್ತದ ಕೃಷಿನಲ್ಲಿ ಬಳಸ್ಕೊಳ್ಳೋದಕ್ಕೆ, ವಿಶೇಷವಾಗಿ ಬೀಜಗಳನ್ನು ನೇರವಾಗಿ ಬಿತ್ತನೆ ಮಾಡೋದಕ್ಕೆ ಏನೇನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತೀರಿ? ಇತ್ತೀಚೆಗೆ ಕೊಡಗಿನಲ್ಲಿ ಡ್ರಮ್ ಸೀಡಿಂಗ್ ಭತ್ತ ಬೇಸಾಯ ಕೂಡ ಸ್ವಲ್ಪ ಪ್ರಸಿದ್ಧಿಯನ್ನು ಪಡ್ಕೊಳ್ತಾ ಇದೆ. ಕಳೆದ ಒಂದು 4-5 ವರ್ಷಗಳಿಂದ ಅಲ್ಲಲ್ಲಿ ರೈತರುಗಳು ಇದರ ಅನುಕೂಲತೆಗಳನ್ನು ಕಂಡುಕೊಂಡಿರೋರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಹಳ ಉತ್ಸುಕತೆಯಿಂದ ಈ ಡ್ರಮ್ ಸೀಡಿಂಗ್ ಭತ್ತ ಪದ್ಧತಿಯನ್ನು ಅಳವಡಿಸಿಕೊಂಡು ಭತ್ತ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಡ್ರಮ್ ಸೀಡರ್ನ ಬಳಸಿ ಭತ್ತ ಬೇಸಾಯ ಮಾಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ನಾವು ಅಥವಾ ಮುಂಜಾಗ್ರತಾ ಕ್ರಮಗಳನ್ನು ನಾವು ಅನುಸರಿಸಬೇಕಾಗುತ್ತೆ. ಅದರಲ್ಲಿ ಮೊದಲನೆಯದೇನಪ್ಪ ಅಂತಂದ್ರೆ, ಬೇಸಿಗೆಯಲ್ಲಿ ಒಂದು ಆಳವಾದಂತ ಉಳುಮೆಯನ್ನು ಮಾಡತಕ್ಕಂಥದ್ದು, ಅಂದ್ರೆ ಮಾಗಿ ಉಳುಮೆ. ಮಾಗಿ ಉಳುಮೆ ಯಾಕೆ ಅಂತಂದ್ರೆ, ಈ ಡ್ರಮ್ ಸೀಡರ್ ಭತ್ತ ಬೇಸಾಯದಲ್ಲಿ ಗದ್ದೆಯನ್ನ ನಾವು ಸಿದ್ಧತೆ ಮಾಡಿಕೊಂಡು ಕೆಸರು ಗದ್ದೆಗೆ ಡ್ರಮ್ ಸೀಡರ್ ಸಹಾಯದಿಂದ ಭತ್ತವನ್ನು ಬಿತ್ತನೆ ಮಾಡ್ಬಿಡ್ತೀವಿ. ಆ ಸಂದರ್ಭದಲ್ಲಿ ಭತ್ತನೂ ಹುಟ್ಟುತ್ತೆ, ಅದ್ರ ಜೊತೆಗೆ ಕಳೆನೂ ಹುಟ್ಟುತ್ತೆ. ಸೊ ಕಳೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದ್ರೆ, ನಮಗೆ ಅಲ್ಲಿ ಅದನ್ನು ಸರಿಯಾಗಿ ನಿಯಂತ್ರಿಸಲಿಲ್ಲ ಅಥವಾ ಕಳೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂದರೆ ಆ ಭತ್ತನೆ ಹೊರಟೋಗುತ್ತೆ, ನಮಗೆ ಬೆಳೆನೆ ಕಂಪ್ಲೀಟ್ ಲಾಸ್ ಆಗಿಬಿಡ್ತದೆ. ಹಾಗಾಗಿ ಕಳೆಗಳ ನಿಯಂತ್ರಣನೇ ಇಲ್ಲಿ ದೊಡ್ಡ ಸಮಸ್ಯೆ ನಮಗೆ. ಈ ಕಳೆಗಳನ್ನು ನಿಯಂತ್ರಣ ಮಾಡಬೇಕು ಅಂತಂದ್ರೆ ನಾವು ಮೊದಲಿಂದನೇ ನಾವು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು. ಹಾಗಾಗಿ ಒಂದು ಮಾಗಿ ಉಳುಮೆ ಬಹಳ ಅವಶ್ಯಕತೆ. ಎರಡನೇದಾಗಿ, ಕಳೆ ಬ್ಯಾಂಕಿನ ನಾಶವನ್ನು ಮಾಡಬೇಕಾಗತ್ತೆ. ಈ ಕಳೆ ಬ್ಯಾಂಕ್ ಅಂದ್ರೆ ಏನು ಅಂತಂದ್ರೆ, ಈಗ ನಾವು ಭತ್ತ ಬೆಳಿತೀವಿ, ಆ ಭತ್ತವನ್ನು ತಗೊಂಡು ನೀರ್ಗಾಕ್ತು ಅಂತಂದ್ರೆ ಅಥವಾ ಮಣ್ಣಿಗಾಕ್ತು ಅಂದ್ರೆ ಎಲ್ಲಾ ಭತ್ತದ ಬೀಜಗಳು ಮೊಳಕೆ ಹೊಡೆದು ಬಿಡ್ತವೆ. ಆದ್ರೆ ಕಳೆಗಳು ಆತರ ಇಲ್ಲ ಸರ್. ಒಂದು

ಪ್ರಾಯೋಜಕರು ಚೇರಂಬಾಣೆಯ ಪ್ರಗತಿಪರ ರೈತ ಮತ್ತು ಆಕಾಶವಾಣಿಯ ಗೆಳೆಯ ಬೈಮನ ರಘು ಮತ್ತು ಪತ್ನಿ ಮೀನಾಕ್ಷಿ, ಮಕ್ಕಳಾದ ಯಶವಂತ್ ವರಲಕ್ಷ್ಮಿ ಹಾಗೂ ಮೊಮ್ಮಕ್ಕಳಾದ ಹಿತಾ ಶಿವಾನಿ ನೂತನ್. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಉಪಯೋಜನೆ ಬಗ್ಗೆಲಿ ಮಡಿಕೇರಿನ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಲಿ ಇಂದು ಪ್ರಗತಿ ಪರಿಶೀಲನಾ ಸಭೆ ನಡೆದು ಸಭೆನ ಅಧ್ಯಕ್ಷತೆ ವಹಿಸಿ ಮಾತಾಡಿದ ಜಿಲ್ಲಾಧಿಕಾರಿ ವೆಂಕಟರಾಜನವು ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಮೀನುಗಾರಿಕೆ, ವೈದ್ಯಕೀಯ ಶಿಕ್ಷಣ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಜವಳಿ, ಕಾರ್ಮಿಕ ಇಲಾಖೆ ಹೀಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವಕ್ಕೆ ಇಷ್ಟಿಷ್ಟು ದುಡ್ಡು ಮತ್ತು ಸೌಲಭ್ಯ ನಿಗದಿ ಮಾಡಿದ್ದು ಆಯಾ ಇಲಾಖೆಗೆ ನಿಗದಿ ಮಾಡಿದ ಸಮಯದಲ್ಲಿ ಪ್ರಗತಿ ಸಾಧನೆ ಮಾಡಿ ವರದಿ ಒಪ್ಪಿಸಕು, ಯಾವುದೇ ಕಾರಣಕ್ಕೂ ಬಿಡುಗಡೆ ಆದ ದುಡ್ಡು ವಾಪಸ್ಸು ಹೋಗದಂಗೆ ನೋಡಿಕೊಳ್ಳೋಕು ಅಂತ ಹೇಳಿದು. ಅಲ್ಲದೆ ಸಭೆಯಲ್ಲಿ ಎಲ್ಲ ಇಲಾಖೆನ ಅಧಿಕಾರಿಗ ಪ್ರಗತಿ ಸಾಧನೆಯ ಬಗ್ಗೆಲಿ ಮಾಹಿತಿ ಕೊಟ್ಟು ಇದೇ ತಿಂಗಳ 27ನೇ ತಾರೀಕಿಗೆ ಭಾವ ಗಣೇಶ ಹಬ್ಬಲಿ ಸಾರ್ವಜನಿಕ ಗಣೇಶೋತ್ಸವ ಮಾಡುವವು ಪಿಒಪಿ ಮೂರ್ತಿಗಳನ್ನ ತಾದ್ಲೆ ಅಂತ ಮುಚ್ಚಳಿಕೆ ಬರೆಸಿಕೊಂಡು ಮತ್ತೆ ಪೆಂಡಾಲ್ ಹಾಕಿಗೆ ಅನುಮತಿ ಕೊಡೋಕು ಅಂತ ಸ್ಥಳೀಯ ಸಂಸ್ಥೆನ ಅಧಿಕಾರಿಗಳಿಗೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಬಿ ಈಶ್ವರ ಖಂಡ್ರೆನವು ತಿಳಿಸಿದಳು. ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ ಅವು, ನಾವು ಶುದ್ಧೆ ಮತ್ತು ಭಕ್ತಿಯಿಂದ ಆಚರಣೆ ಮಾಡುವ ಗಣೇಶನ ಹಬ್ಬ ಅಂದ ನೀರು ಮತ್ತು ಜಲಚರಗಳಿಗೆ ಹಾನಿಯಾಗದು, ಪಿಒಪಿ ಮತ್ತು ರಾಸಾಯನಿಕ ಬಳಸುವುದರಿಂದ ನೀರು ಹಾಳಾದು ಅಲ್ಲದೆ ಜಲಚರಗ ಸತ್ತು ಹೋದವೆ ಅಂತ ಹೇಳ್ದು. ಹಾಗೆ ಭಾರಿ ಸದ್ದು ಮಾಡುವ ಪಟಾಕಿಗಳಿಗಿಂತ ಹಸಿರು ಪಟಾಕಿ ಬಳಸೋಕು, ಯಾಕೆಂದೇಳ್ರೆ ಇಂದು ಇಡೀ ಪ್ರಪಂಚ ಹವಾಮಾನ ಬದಲಾವಣೆನಂಥ ಸಮಸ್ಯೆ ಎದುರಿಸ್ತಿದ್ದು ಅತಿವೃಷ್ಟಿ ಅನಾವೃಷ್ಟಿಗ ಆಗ್ತಾ ಉಂಟು. ಹಾಗಾಗಿ ಇರುವ ಒಂದು ಭೂಮಿನ ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಎಲ್ಲವೂ ಕೈ ಜೋಡಿಸೋಕು ಅಂತ ಅವು ಹೇಳೋಳು. ಪ್ರಧಾನಮಂತ್ರಿಯವರ ಕಿರು ಆಹಾರ ಸಂಸ್ಕರಣಾ ಉದ್ಘಾಟನೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆ ನಡೆಯಲಿ. ಕೊಡಗು ಜಿಲ್ಲೆಗೆ 75 ಉದ್ದಿಮೆಗಳ ಸ್ಥಾಪನೆ ಮಾಡಿಕೆ ಗುರಿ ನಿಗದಿ ಮಾಡಿದ್ದು ಈ ಯೋಜನೆಯ ಪ್ರಯೋಜನ ಜಿಲ್ಲೆನ ಹೆಚ್ಚಿನ ಫಲಾನುಭವಿಗ ಪಡ್ಕೊಳ್ಳುವ ನಿಟ್ಟಿನಲ್ಲಿ ನಾಳೆ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆನ ಕೂಡುಕೂಟಲ್ಲಿ ಪಿಎಂಎಫ್ಎಂಇ ಯೋಜನೆಯ ಬಗ್ಗೆಲಿ ಬೇರೆ ಬೇರೆ ಪಾಲುದಾರರಿಗೆ ತಿಳುವಳಿಕೆ ಮೂಡಿಸುವ ಕಾರ್ಯಕ್ರಮನ ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾಬಾಡಿಲಿ ಏರ್ಪಾಡು ಮಾಡಿದ್ದು ಆಸಕ್ತಿ ಇರುವ ರೈತರು, ಉದ್ದಿಮೆದಾರರು ಮತ್ತು ಫಲಾನುಭವಿಗ ಇದರ ಪ್ರಯೋಜನ ಪಡ್ಕೊಳಕ್ಕಿಂತ ಕೃಷಿ ಇಲಾಖೆನ ಜಂಟಿ ಕೃಷಿ ನಿರ್ದೇಶಕರು ತಿಳಿಸೋಳು. ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2025-26 ಸಾಲಿನ ರಾಜ್ಯ ಹಣಕಾಸು ಆಯೋಗದ ನಿಧಿ ಮುಕ್ತ ಅನುದಾನದಡಿಯಲ್ಲಿ ಬೇರೆ ಬೇರೆ ಸೌಲಭ್ಯಗಳಿಗೆ ಅರ್ಜಿ ಕರೆದಿದ್ದು ಪೊನ್ನಂಪೇಟೆನ ಪಟ್ಟಣ ಪಂಚಾಯಿತಿಗೆ ಸೇರಿದ ಪರಿಶಿಷ್ಟ ಜಾತಿ ಪಂಗಡದ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಹಣ ಕೊಟ್ಟವೆ. ಅರ್ಹ ಅಭ್ಯರ್ಥಿಗ ಅಗತ್ಯ ದಾಖಲೆಗಳೊಟ್ಟಿಗೆ 10ನೇ ತಾರೀಕಿನ ಒಳಗೆ ಅರ್ಜಿ ಒಪ್ಪಿಸಕುಂತ ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿನ ಮುಖ್ಯಾಧಿಕಾರಿಗ ತಿಳಿಸೋಳು. ನಾಳ್ದು 23ನೇ ತಾರೀಕು ಶನಿವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೊಡಗು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ ಭಾಗಮಂಡಲದ ಬಳ್ಳಡ್ಕ ಅಪ್ಪಾಜಿ ಮತ್ತು ಅನುನ್ ಅವರ ಗದ್ದೆಯಲ್ಲಿ ಹೊತ್ತಾರೆ 9 ಗಂಟೆಗೆ 33ನೇ ವರ್ಷದ ರಾಜ್ಯ ಮಟ್ಟದ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಕ್ಕಿದ್ದು ಕಾರ್ಯಕ್ರಮದಲ್ಲಿ ಜಿಲ್ಲೆನ ಉಸ್ತುವಾರಿ ಸಚಿವರು, ಜಿಲ್ಲೆನ ಸಚಿವರು, ಸಂಸದರು ಸೇರಿದಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಗಣ್ಯರು ಭಾಗವಹಿಸುವೆ ಅಂತ ಗೊತ್ತಾವುಟು. 2025-26 ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಪರಿಶಿಷ್ಟ ಪಂಗಡದ ನಾಯಕ ಮತ್ತು ಮರಾಠಿ ಉಪಜಾತಿಗೆ ಸೇರಿದ ಜನರ ಆರ್ಥಿಕ ಅಭಿವೃದ್ಧಿಗೆ ಬೇರೆ ಬೇರೆ ಯೋಜನೆಗಳಡಿಲಿ ಸಾಲ ಸೌಲಭ್ಯಕ್ಕೆ ಅರ್ಜಿ ಕರೆದಿದ್ದು ಅರ್ಜಿ ಹಾಕಿಕೆ ಇಚ್ಛೆ ಇರುವ ಅಭ್ಯರ್ಥಿಗ ನಿಗಮದ ವ್ಯಾಪ್ತಿಯಲ್ಲಿ ಬರುವ ಸಮುದಾಯಗ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಜಾಲತಾಣದಲ್ಲಿ ಆನ್ಲೈನ್ಲಿ ಬರುವ 17ನೇ ತಾರೀಕಿನೊಳಗೆ ಅರ್ಜಿ ಒಪ್ಪಿಸಕ್ಕಂತ ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸೋಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಹೊತ್ತಾರೆ 8:30 ಮುಟ್ಟ ಕಳೆದ 24 ಗಂಟೆಯಲ್ಲಿ 3.40 mm ಮಳೆ ಆಗಿದ್ದು ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 5.15 mm, ಪೊನ್ನಂಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 1.67 mm, ಸೋಮವಾರಪೇಟೆ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 9.10 mm, ಹಾಗೆ ಕುಶಾಲನಗರ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 1.10 mm ಆಗಿತ್ತು ಅಂತ ಗೊತ್ತಾಯಿತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ

ಕಂದಾಯ ಕಾನೂನಲ್ಲಿ ಚೆನ್ನ ಅಂಶ ಕೊಡಗು ಜನರ ಕಷ್ಟಕ್ಕೆ ಕಾರಣ ಆಯ್ತುಂಡು. ಈ ಕಷ್ಟಕ್ಕೆ ಇದನ್ನು ತಿದ್ದುಪಡಿ ಮಾಡೋದು ಅವಶ್ಯ. ಅನಗೊಂಡು ವಿಧಾನಸಭೆಯ ಆಯ್ಕೆ ಸಮಿತಿ ರಚನೆ ಮಾಡೋಕೆ ವಿಧಾನಸಭೆಯಲ್ಲಿ ಮನವಿ ಮಾಡಿಸಿ. ಇನ್ನು ಮಾರಿಪತ್ತು ವಿಧಾನಸಭೆಯಲ್ಲಿ ವಿಧಾನಸಭೆ ಆಯ್ಕೆ ಸಮಿತಿ ರಚನೆ ಮಾಡೋಕೆ ಒತ್ತಂಡಿತ್ತಂದು ಮಾಹಿತಿ ಬಂದಿತ್ತು. ರಾಷ್ಟ್ರೀಯ ಜನಗಣತಿರ ಕೂಡ ಜನಾಂಗವಾರು ಮಾಹಿತಿ ಅಡುಪನ ಇರುತ್ತೆ. ಆದಿಮ ಸಂಜಾತ ಏಕ ಜನಾಂಗೀಯ ಕೊಡೋಕಾಯ್ತು. ಬೋರೆ ಕೋಡು ಪಿಂಜ ಕಾಲಂನ ಕೂಟೋಣ ಒಂದು ವರತ ಮಾಡಿತ್ತು. ಕೊಡವ ನ್ಯಾಷನಲ್ ಕೌನ್ಸಿಲ್ ಸಂಘಟನೆ ಅದನ್ನೆಲ್ಲ ಸಿದ್ದಾಪುರತ್ತೆ ಇಂದು ಮಾನವ ಚಂಗೋಲ ಜಾಗೃತಿ ಕಾರ್ಬಾರ್ ನಡೆದಿತ್ತು. ಈ ನೇರತ್ತೆ ತಕ್ಕ ಬಂದ ಸಂಘಟನೆ ಕೊರೋಕರ್ ಎನ್ ಯುನಾಚಪ್ಪ ಕೊಡವ ಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆ ಸ್ವಯಂ ಆಡಳಿತ ಆಂತರಿಕ ಸ್ವಯಂ ನಿರ್ಣಯ ಹಕ್ಕು ಪಿಂಜ ಎಸ್ಟಿ ವರ್ಗೀಕರಣ ಕೂಡನಕ್ಕೆ ದಂಡಾಯಿತ 26ರ ರಾಷ್ಟ್ರೀಯ ಜನಗಣತಿರ ಕೂಡ ಜನಾಂಗವಾರು ಮಾಹಿತಿ ಅಡುಪ ಸಮಯತ್ತು ಕೊಡವಕ್ಕೆ ಬೋರೆ ಕೋಡು ಪಿಂಜ ಕಾಲಂನ ಕೂಟೋಂಡು ಸಂಸತ್ತು ಪಿಂಜ ವಿಧಾನಸಭೆಯಲ್ಲಿ ಕೊಡೋಕು ವಿಶೇಷ ರಾಜಕೀಯ ಪ್ರಾತಿನಿಧ್ಯ